ಚೆಂದಾಗ ಅವಳೆ ಡಾಕ್ಟರ್ಗೆ ಹೇಳಿದ್ಯಾ ಇದಪ್ಪ ಹೆಣ್ಣಾದ್ರೆ ಡಾಕ್ಟರ್ನ ನಾವು ಕೇಳಿದ್ರು ಅವ್ರು ಹೇಳಿದ್ರು ಇಬ್ಬರು ಜೈಲ್ಗೆ ಹಾಕ್ತಾರೆ ಹೆಣ್ಣಾದ್ರೆ ತೆಗಿಸ್ಬಿಡು ಅಂತ ಹಾಗೇನಾರ ಒತ್ತಾಯ ಮಾಡಿದ್ರೆ ನೀನು ಕಂಬಿ ಎಣಿಸ್ತೀಯ ದಂಡ ಹಾಕ್ತಾರೆ ಯಾಕವ ಹಿಂಗೆಲ್ಲ ಯೋಚನೆ ಮಾಡ್ತೀಯ ಮಗಳು ಮಗನು ತಾಯಿ ಕೂಸು ಇಬ್ರು ಚೆನ್ನಾಗಿದ್ರೆ ಹಾತ್ ಬಿಡು ಪ್ರಸವ ಪೂರ್ವ ಭ್ರೂಣಲಿಂಗ ಪತ್ತೆ ಶಿಕ್ಷಾರ್ಹ ಅಪರಾಧ ಹೆಣ್ಣು ಮಕ್ಕಳನ್ನು ಉಳಿಸಿ ಹೆಣ್ಣು ಮಕ್ಕಳನ್ನು ಓದಿಸಿ ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ श्री अन्नयानी मिलत से पोषण का भंडार मान गया अब सारा संसार किसानों को मिलेट्स की खेती के लिए प्रोत्साहित कर उन्हें आर्थिक रूप से सशक्त बनाने और आम लोगों को मिलेट्स से बने उत्पादों के प्रति जागरूक करने के लिए भारत सरकार के आह्वान पर संयुक्त राष्ट्र संघ 2023 को अंतर्राष्ट्रीय मिलेट्स वर्ष के रूप में मना रहा है। मिलेट्स को अंतर्राष्ट्रीय पहचान मिलने का मतलब है कि हमारे छोटे किसानों के लिए ग्लोबल मार्केट तैयार हो। इसी मुहिम में दूरदर्शी प्रधानमंत्री श्री नरेंद्र मोदी 18 मार्च को पूसा परिसर नई दिल्ली में मिलेट्स ग्लोबल कॉन्फ्रेंस बायर सेलर मीट व प्रदर्शनी का उद्घाटन करेंगे जिसमें 100 से अधिक देशों के प्रतिनिधि भाग ले रहे हैं। अंतर्राष्ट्रीय मिलेट्स वर्ष का है ये संदेश। मिलेट्स के हैं फायदे अनेक। कृषि एवं किसान कल्याण मंत्रालय भारत सरकार। रैत ध्वनि किसान वाणी ಬಾಂಧವರಿಗೆಲ್ಲ ನಮಸ್ಕಾರ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಇಂದು ಕಾಫಿಯಲ್ಲಿ ಅನುಸರಿಸುತ್ತಿರುವ ಪರಿಸರ ಪ್ರಿಯ ಕೃಷಿ ಕುರಿತು ಕುಪ್ಪಂಡ ಭರತ್ ಅವರೊಡನೆ ಸಂದರ್ಶನ. ರೈತ ಬಾಂಧವರೇ, ವಿರಾಜಪೇಟೆ ತಾಲೂಕು ಚೆನ್ನಯ್ಯನಕೋಟೆ ಕುಪ್ಪಂಡ ಮುತ್ತಣ್ಣ ಬೆಳ್ಳಿಯಪ್ಪ ಇವರನ್ನು ನಾವು ಮಾತನಾಡಿಸಿದ್ದೀವಿ. ಸ್ಥಳೀಯವಾಗಿ ಇವರನ್ನು ಕುಪ್ಪಂಡ ಭರತ್ ಅಂದ್ಕೊಂಡು ಕರೆಯೋದಿದೆ. ವಿಶೇಷವಾಗಿ ಜೈವಿಕ ಕೃಷಿ ಅಥವಾ ಸಾವಯವ ಕೃಷಿ ಪರಿಸರ ಪ್ರಿಯ ತತ್ವದಲ್ಲಿ ಅವರು ಸಾಗಿರೋದನ್ನು ಕೇಳಲ್ಪಟ್ವಿ. ಹತ್ತತ್ರ 22 ನಾಡತಳಿ ಹಸುಗಳಿದ್ದಾವೆ. 100 ಎಕರೆ ಕಾಫಿ ತೋಟದಲ್ಲಿ 30 ಎಕರೆಯಲ್ಲಿ ಪರಿಸರ ಪ್ರಿಯ ಪದ್ಧತಿಯನ್ನು ಅಳವಡಿಕೆ ಮಾಡಿಕೊಂಡಿದ್ದಾರೆ. 70 ಎಕರೆಯಲ್ಲಿ ಆದಷ್ಟು ವಿಷ ರಾಸಾಯನಿಕಗಳನ್ನು ಅಪಾಯಕಾರಿ ಪದಾರ್ಥಗಳನ್ನು ಬಳಕೆ ಮಾಡ್ತಾ ಇಲ್ಲ. ಹೊರಗಡೆ ದೇಶಕ್ಕೆ ಇವರ ಉತ್ಪನ್ನ ಹೋಗ್ತಾ ಇದೆ. ಕುಪ್ಪಂಡ ಭರತ್ ಅವರು ಏನು ಹೇಳ್ತಾರೆ ಆಲಿಸ್ಕೊಳ್ಳಿ. ಭರತ್ ಅವರೇ ನಮಸ್ಕಾರ. ನಮಸ್ಕಾರ. ಏನು ಓದಿದ್ದು ತಾವು? BSc ಎನ್ವೈರನ್ಮೆಂಟಲ್ ಸೈನ್ಸ್ ಮತ್ತೆ ಪೋಸ್ಟ್ ಗ್ರಾಜುಯೇಟ್ ಡಿಪ್ಲೊಮಾ ಪ್ರೊಫೆಷನಲ್ ಫೋಟೋಗ್ರಫಿ. ಎಲ್ಲಿ ಓದಿದ್ರಿ BSc? ಮೈಸೂರಲ್ಲಿ. ಯಾವಾಗ ಮುಗಿಸಿದ್ದು? 2002 ಅಲ್ಲಿ. ಓಹೋ. ಉದ್ಯೋಗಕ್ಕೇನಾದರೂ ಹೋದ್ರೆ? ಇಲ್ಲ, ಅದಾದ್ಮೇಲೆ ಪೋಸ್ಟ್ ಗ್ರಾಜುಯೇಟ್ ಮಾಡಿ ಮತ್ತೆ ಇಲ್ಲಿ ವಾಪಸ್ ಬಂದಿದ್ದು. ಓಹೋ. 100 ಎಕರೆ ಕಾಫಿ ತೋಟ ಇದೆಯಲ್ಲ, ಅಪ್ಪ ಮಾಡಿದ್ದ ಅಥವಾ ತಾತನಿಂದ ಬಂದಿದ್ದ? ಹೇಗೆ? ತಂದೆದು. ರಾಸಾಯನಿಕ ಗೊಬ್ಬರಗಳು, ರಾಸಾಯನಿಕ ಔಷಧಿಗಳು ಇವೆಲ್ಲ ಬೇಡ ಅನ್ನೋ ಒಂದು ಮನಸ್ಸು ಯಾವಾಗ ಶುರುವಾಯ್ತು ನಿಮಗೆ? ಆಕ್ಚುಲಿ ನಮ್ಮ ತಾಯಿ ಇದು ಮಾಡಿದ್ದು, ಅವ್ರ ತೋಟ ನೋಡ್ಲಿಕ್ಕೆ ಶುರು ಮಾಡುವಾಗ ಅವರೇ ಚೇಂಜ್ ಮಾಡಿದ್ದು. ಓಹೋ. ಬೇರೆ ರೀತಿ ಪ್ರಯತ್ನ ಪಡುವಂತ. ಯಾಕೆ? ಅವ್ರಿಗೆ ಅನಿಸ್ತು ಇದು ಬೆಟರ್ ಸಿಸ್ಟಮ್ ಅಂತ. ಅಷ್ಟೊಂದು ಕೆಮಿಕಲ್ ಯೂಸ್ ಮಾಡದೆ ಕಡಿಮೆ ಇದು ಮಾಡುವ ಅಂತ ಅದಕ್ಕಾಗಿ ನಾವು ಸ್ಟಾರ್ಟ್ ಮಾಡಿದ. ಏನನ್ಸುತ್ತೆ, ಅಮ್ಮನಿಂದ ಪ್ರಭಾವಿತರಾಗಿ ನೀವು ಶುರು ಮಾಡ್ಕೊಂಡ್ರಿ, ಈಗ ಸುಮಾರು 17 ವರ್ಷಗಳಿಂದ ರಾಸಾಯನಿಕ ರಹಿತ ಜೈವಿಕ ಪದ್ಧತಿಯಲ್ಲಿ ಕಾಫಿ ಕಾಳ್ಮೆಣಸ್ ಅನ್ನ ಬೆಳೀತಿದಿರಲ್ಲ, ಹೇಗಿದೆ ನಿಮ್ಮ ಅನುಭವಗಳು? ಇದು ಸುಮಾರು ಚಾಲೆಂಜಸ್ ಇದೆ. ಯಾಕೆಂದ್ರೆ ಈಗ 15 ಇಯರ್ಸ್ ಮಾಡಿಕೊಂಡು ನೋಡ್ತಾ ಇರುವಾಗ ಇದು ಈಗ ಸಿಸ್ಟಮ್ಸ್ ಚೇಂಜ್ ಆಗಿದೆ. ಮೊದಲು ನಾವು ಏನ್ ಮಾಡ್ತಾ ಇದೀವಿ ಈಗ ಮಾಡ್ಲಿಕ್ಕೆ ಆಗೋದಿಲ್ಲ. 100 ಎಕರೆಯಲ್ಲಿ 30 ಎಕರೆಯನ್ನ ಸಾವಯವ ಅಥವಾ ಜೈವಿಕ ಪದ್ಧತಿಯಲ್ಲಿ ನೀವು ಅದನ್ನ ಒಂದ್ ರೀತಿಯಲ್ಲಿ ಪರಿವರ್ತನೆ ಮಾಡ್ಕೊಂಡು ಹೋಗ್ತಾ ಇದ್ರಿ. ಅನುಭವಗಳು ತಾವು ಹೇಳ್ತಾ ಇದ್ರಿ, ಈಗ ಕಾರ್ಮಿಕರ ವೆಚ್ಚ, ಗೊಬ್ಬರದ ಬೆಲೆ, ಮತ್ತಿತರೆ ಖರ್ಚು ವೆಚ್ಚಗಳು ವ್ಯತ್ಯಾಸ ಆಗಿದ್ದಾವೆ, ಇನ್ನು ಬೇರೆ ಬೇರೆ ಸಂಗತಿಗಳನ್ನ ಗಮನಿಸ್ತಾ ಇದ್ರಿ. ಒಂದೊಂದಾಗಿ ಹೇಳಿ, ಏನೇನು ನಿಮಗೆ ಚಾಲೆಂಜಸ್ ಕಾಣಿಸ್ತಾ ಇದೆ, ಹೇಗೆ ಹೇಗೆ ನಿಭಾಯಿಸ್ತಾ ಇದ್ರಿ? ಮೇನ್ ಪ್ರಾಬ್ಲಮ್ ಅಂದ್ರೆ ಲೇಬರ್ ಪ್ರಾಬ್ಲಮ್. ಅದನ್ನ ಹೇಗೆ ಇದ್ ಮಾಡ್ಬೇಕು ಅಂತ ನಾವು ಇನ್ನು ಮುಂದೆ ಪ್ರಯತ್ನ ಪಡ್ತಾ ಇದೀವಿ. ಲೇಬರ್ ಯೂಸೇಜ್ ಕಡಿಮೆ ಮಾಡ್ಲಿಕ್ಕೆ ನಾವೇ ಕಾಂಪೋಸ್ಟ್ ಮಾಡೋದು, ಮತ್ತೆ ಸ್ಪ್ರೇ ಎಲ್ಲ ನಾವೇ ಮಾಡೋದು, ಹೊರಗಿಂದ ಅಷ್ಟು ಈಸೋದಿಲ್ಲ. ಅದಕ್ಕೆ ಕಾಂಪೋಸ್ಟ್ ಪ್ರಿಪರೇಷನ್, ಅದರಿಂದ ತುಂಬಾ ಲೇಬರ್ ಇದಾಗ್ತಾ ಇದೆ. ಅದರಿಂದ ನಾವು ಏನ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇದೀವಿ ಅಂತಂದ್ರೆ, ಕಾಂಪೋಸ್ಟ್ ಇಲ್ಲದೆ ಬೆಳೆಸ್ಲಿಕ್ಕೆ ಆಗುತ್ತಾ ಅಂತ ಟ್ರೈ ಮಾಡ್ತಾ ಇದೀವಿ. ನಾವು ಲಾಸ್ಟ್ ಇಯರ್ ಇಂದ ನಾವು 5 seed ಕವರ್ ಕ್ರಾಪಿಂಗ್ ಆತರ ಪ್ರಯತ್ನ ಪಟ್ಟಿದೀವಿ. ಅದು ಇನ್ನೂ ಸಕ್ಸಸ್ ಆಗುತ್ತಾ ಅಂತ ಗೊತ್ತಿಲ್ಲ. ಇನ್ನೊಂದು 2 years ಟ್ರೈ ಮಾಡಿ ಸಾಯಿಲ್ ಟೆಸ್ಟ್ ಮಾಡಿ ಏನಾಗುತ್ತೆ ಅಂತ ನೋಡ್ತಾ ಇದೀವಿ. ಸಕ್ಸಸ್ ಆದ್ರೆ ಮತ್ತೆ ನಮ್ದು ಲೇಬರ್ ಕಾಸ್ಟ್ ಎಲ್ಲ ಕಡಿಮೆ ಆಗುತ್ತೆ, ಮತ್ತೆ ಓವರ್ ಆಲ್ ಕಾಸ್ಟೇ ಕಡಿಮೆ ಆಗುತ್ತೆ ಕೆಮಿಕಲ್ ಫಾರ್ಮಿಂಗ್ಕ್ಕಿಂತ. ಅದು ಮತ್ತೆ ಈ ವರ್ಷ ಜೀವಾಮೃತ ಮಾಡಲಿಕ್ಕೆ ಮತ್ತೆ ಪಂಚಗವ್ಯ ಅದೆಲ್ಲ ಟ್ರೈ ಮಾಡ್ತಾ ಇದೀವಿ. ಅದರಿಂದ ಸಹ ಏನು ಪ್ರಯೋಜನ ಆಗುತ್ತೆ ಅಂತ ನೋಡ್ತೀವಿ. ಲಾಸ್ಟಿಗೆ ಎಲ್ಲ ಟ್ರೈ ಮಾಡಿ ಮತ್ತೆ ವರ್ಷ ವರ್ಷ ಸಾಯಿಲ್ ಟೆಸ್ಟ್ ಮಾಡಿ ಹೇಗೆ ಸಾಯಿಲ್ ಇಂಪ್ರೂವ್ ಆಗ್ತಾ ಇದೆ ಆ ಥರ ಇದರಿಂದ ಪ್ರಯತ್ನ ಪಡ್ತಾ ಇದೀವಿ. 17 ವರ್ಷಗಳಿಂದ ನೀವು 30 ಎಕರೆಯಲ್ಲಿ ಪರಿಸರ ಪ್ರಿಯ ಪದ್ಧತಿಯಲ್ಲಿ ಕಾಫಿಯನ್ನ ಬೆಳೀತಾ ಇದ್ರಿ. ಕಾಳುಮೆಣಸನು ಇದೆ ಅದರಲ್ಲಲ್ವಾ? ಹೌದು. ರಾಸಾಯನಿಕ ಗೊಬ್ಬರ ಸ್ವಲ್ಪನೂ ಬಳಸಿಲ್ಲ? ಹೌದು. ಮತ್ತೆ ಯಾವ್ದು ವಿಷವನ್ನ ಕಳೆನಾಶಕ ಅಥವಾ ಇನ್ನು ಬೇರೆ ಬೇರೆ ಯಾವ್ದನ್ನು ಉಪಯೋಗಿಸಿಕೊಂಡಿಲ್ಲ? ಇಲ್ಲ. ಇಳುವರಿ ಹೇಗೆ ಸಿಗ್ತಾ ಇದೆ? ಮೊದಲು ಮಾಡುವಾಗ ನಾವು ತುಂಬಾ ಕಾಂಪೋಸ್ಟ್ ಕೊಡ್ತಾ ಇದ್ವಿ, ಮತ್ತೆ ಟೈಮ್ಲಿ ಸ್ಪ್ರೇ ಇದೆಲ್ಲ ಕೊಡ್ತಾ ಇದ್ವಿ. ಒಂದು 5 years ಏನು ಅಷ್ಟು ದೊಡ್ಡ ಡ್ರಾಪ್ ಇತ್ತಿಲ್ಲ ಈಲ್ಡ್ ಅಲ್ಲಿ. ಅದಾದ್ಮೇಲೆ ನಮ್ಗೆ ಲೇಬರ್ ಪ್ರಾಬ್ಲಮ್ ಇಂದ ಸ್ವಲ್ಪ ಸಿಸ್ಟಮ್ ನ ಚೇಂಜ್ ಮಾಡಬೇಕಾಗಿತ್ತು, ಮತ್ತೆ ಶೆಡ್ಯೂಲ್ ಸಹ ಚೇಂಜ್ ಆಯ್ತು, ಅದರಿಂದ ಡ್ರಾಪ್ ಆಗ್ಲಿಕ್ಕೆ ಶುರು ಆಯ್ತು. ಅದರಿಂದ ಈಗ ಡ್ರಾಪ್ ಆಗಿದೆ, ಮತ್ತೆ ಪ್ಲಾಂಟ್ಸ್ ಸ್ವಲ್ಪ ಹೆಲ್ತ್ ಕಡಿಮೆ ಆಗಿದೆ. ಅದಕ್ಕೆ ಕಳೆದ ವರ್ಷದಿಂದ ನಾವು ಇನ್ನೊಂದ್ಸಲ ಸಿಸ್ಟಮ್ ಚೇಂಜ್ ಮಾಡ್ತಾ ಇದೀವಿ. ಯಾಕೆಂದ್ರೆ ಹೇಳಿ ತರ ಲೇಬರ್ ಪ್ರಾಬ್ಲಮ್ ಈ ತರ ಇದೆ, ಅದರಿಂದ ಏನ್ ಮಾಡ್ಲಿಕ್ಕಾಗುತ್ತೆ ಅಂತ ನೋಡ್ಬಿಟ್ಟು ಈ ರೀಜನರೇಟಿವ್ ಅಗ್ರಿಕಲ್ಚರ್ ನ ಟ್ರೈ ಮಾಡ್ತಾ ಇದೀವಿ. ಸರಾಸರಿ ಇಳುವರಿ 1 acreಗೆ ಎಷ್ಟು ಸಿಗ್ತಾ ಇದೆ ನಿಮಗೆ? ಆವ್ರೇಜ್ 5 years ನೋಡಿದ್ರೆ 10 years ನೋಡಿದ್ರೆ ಒಂದು 450-500 kgs ಬರ್ತಾ ಇದೆ ಕ್ಲೀನ್ ಕಾಫಿ. ಕ್ಲೀನ್ ಅಂದ್ರೆ ಬೀಜದ ಮೇಲಿರುವ ಸಿಪ್ಪೆಯೋ ತೆಗೆದ ಮೇಲೆ ಇನ್ನೇನು ರೋಸ್ಟ್ ಮಾಡಬೇಕು ಆ ತರದ ಹಂತಕ್ಕೆ ತಲುಪಿದ ಬೀಜ. 450 kg ಇಂದ 500 kg ತನಕ 1 acreಗೆ. ಹೌದು. ಇದನ್ನ ಉಂಡೆ ಕಾಫಿಗೆ ಪರಿವರ್ತನೆ ಮಾಡಿದ್ರೆ ಏನನ್ಸುತ್ತೆ, ಎಷ್ಟು ಆಗ್ಬೋದು ಅಂತ? ಈಗ 500 kg ಅಂದ್ರೆ 10 chila ಬಂದಂಗಾಯ್ತು. ಈಗ ಉಂಡೆ ಕಾಫಿಗೆ 18-20 bags ಅಂತ ಮಾಡ್ಕೊಂಡೆ. ಸರಿನೇ. ಹೇಗೆ ಅನ್ನಿಸ್ತದೆ ಗಿಡಗಳ ಬೆಳವಣಿಗೆ? ಬೆಳವಣಿಗೆ ಹೇಳಿತರ ಆ ಪ್ರಾಬ್ಲಮ್ ಇಂದ ಗಿಡದ ಹೆಲ್ತ್ ಅಷ್ಟು ಚೆನ್ನಾಗಿಲ್ಲ. ಆದ್ರೆ ಈ ವರ್ಷದಿಂದ ನಾವು ಪ್ರಯತ್ನ ಪಡ್ತಾ ಇದೀವಿ. ಅದೇನಾಗುತ್ತೆ ಅಂತ ಗೊತ್ತಿಲ್ಲ. ಆದ್ರೆ ಮೇನ್ ಫೋಕಸ್ ಏನಂತಂದ್ರೆ ಗಿಡದ ಹೆಲ್ತ್, ಅದನ್ನ ಇಂಪ್ರೂವ್ ಮಾಡ್ಲಿಕ್ಕೆ. ಅದು ಇಂಪ್ರೂವ್ ಮಾಡಿದ್ರೆ ಆಟೋಮ್ಯಾಟಿಕ್ಲಿ ಈಲ್ಡ್ ಸಹ ಇನ್ಕ್ರೀಸ್ ಆಗುತ್ತೆ ಅಂತ ಅನಿಸ್ತಾ ಇದೆ ನಮ್ಗೆ. ಕಾಫಿ ಗಿಡಕ್ಕೆ ಸಗಣಿ ಗೊಬ್ಬರವನ್ನ ಯಾವ ರೀತಿಯಲ್ಲಿ ಕೊಡ್ತೀರಿ? ಸಗಣಿ ಗೊಬ್ಬರವನ್ನ ನೇರವಾಗಿ ಕೊಟ್ಬಿಡ್ತೀರಾ ಅಥವಾ ಅದಕ್ಕೇನಾದ್ರೂ ಬೇರೆ ರೀತಿಯಲ್ಲಿ ಟ್ರೈಕೋಡರ್ಮಾ ಈ ತರದ್ದು ಬೆರೆಸಿ ಕೊಡ್ತೀರಾ, ಹೇಗೆ? ಇಲ್ಲ, ನಾವು ಸಗಣಿ ಗೊಬ್ಬರ ಡೈರೆಕ್ಟ್ ಕಾಫಿ ತೋಟಕ್ಕೆ ಹಾಕ್ತಾ ಇರಲಿಲ್ಲ, ಯಾವಾಗ್ಲೂ ಕಾಂಪೋಸ್ಟ್ ಮಾಡಿ ಹಾಕ್ತಾ ಇದ್ದು. ಈ ವರ್ಷದಿಂದ ನಾವು ಸ್ವಲ್ಪ ಸಗಣಿ ಗೊಬ್ಬರ ಮತ್ತೆ ಗಂಜಲ ಮಿಕ್ಸ್ ಮಾಡಿ ಉಯ್ಲಿಕ್ಕೆ ನೋಡ್ತಾ ಇದೀವಿ ಡೈರೆಕ್ಟ್ ಗಿಡಕ್ಕೆ, ಮತ್ತೆ ಆಗುವಷ್ಟು ಕಾಂಪೋಸ್ಟ್ ಮಾಡಿಯೇ ಹಾಕ್ಲಿಕ್ಕೆ. ಅದಕ್ಕೆ ಏನು ಬೇರೆ ಬಯೋ ಫರ್ಟಿಲೈಸರ್ಸ್ ಅಥವಾ ಸೂಕ್ಷ್ಮ ಜೀವಿಗಳನ್ನು ಸೇರಿಸ್ತೀರಾ? ಟ್ರೈಕೋಡರ್ಮಾ ರೆಗ್ಯುಲರ್ ಆಗಿ ಸೇರಿಸೋದಿಲ್ಲ, ಈಗ 3 years 4 years ಅಲ್ಲಿ ಒಂದ್ಸಲ ಸೇರಿಸಿರ್ಬೋದು. ಸರಿ, ಅಷ್ಟೇ. ಆದ್ರೆ ರೆಗ್ಯುಲರ್ ಆಗಿ ನಾವು ಸೇರಿಸೋದಿಲ್ಲ. 17 ವರ್ಷಗಳಿಂದ ನೀವು 30 ಎಕರೆಯಲ್ಲಿ ಮಾಡ್ತಾ ಇದ್ರಲ್ಲ, ಸಾಯಿಲ್ ಪಿ ಹೆಚ್ಚು ಮಣ್ಣಿನ ರಸಸಾರ ವರ್ಷ ವರ್ಷಕ್ಕೂ ಹೆಚ್ಚಾಗಿರೋದು ಅಥವಾ ಒಂದು ತಟಸ್ಥಿತಿಗೆ ಬಂದಿರೋದು? ಇಲ್ಲ, 15 ವರ್ಷದಿಂದ ಮಾಡಿ ಸಾಯಿಲ್ ಪಿ ಹೆಚ್ 5.7 ಅಲ್ಲೇ ಇದೆ. ಅಷ್ಟೇನು ದೊಡ್ಡ ಚೇಂಜ್ ಕಾಣ್ತಾ ಇಲ್ಲ ನೋಡಿ. ಎಷ್ಟೊಂದು ಕೆಲಸ ಮಾಡಿದಿರಿ, ರಾಸಾಯನಿಕ ಗೊಬ್ಬರವನ್ನು ಹಾಕಿಲ್ಲ ಅಲ್ವಾ? ಹೌದು. ಆದ್ರೂ 5.7 ಪಿ ಹೆಚ್ ನಲ್ಲಿ ಇದೆ, ಅದು ಏನಿದ್ರು 6.5 ತನಕ ಬಂದ್ರೆ ಒಳ್ಳೇದು ಅಲ್ವಾ? ಹೌದು. ಆತರ ಬರ್ಬೇಕಾದ್ರೆ ಮೇ ಬಿ ಲೈಮ್ ಮಾಡಿ ಮತ್ತೆ ನೀವು ಆರ್ಗ್ಯಾನಿಕ್ ಮಾಡಿದ್ರೆ ಅದೇ ಮೇಂಟೈನ್ ಆಗುತ್ತೆ. ಯಾಕೆಂದ್ರೆ ನಾವು ಜಸ್ಟ್ ಆರ್ಗ್ಯಾನಿಕ್ ಕನ್ವರ್ಟ್ ಮಾಡಿದ್ದು, ಲೈಮ್ ಹಾಕಿ ಸಾಯಿಲ್ ಪಿ ಹೆಚ್ ನೋಡಿ ಏನ್ ಮಾಡಿಲ್ಲ, ಜಸ್ಟ್ ಕನ್ವರ್ಟ್ ಮಾಡಿದ್ ಸ್ಟ್ರೇಟ್. ಸುಣ್ಣವನ್ನು ಹಾಕಲ್ಲ ನೀವು? ಇಲ್ಲ, ಹಾಕೋದೇ ಇಲ್ಲ. ಯಾಕೆ? ಅದು ಆಕ್ಚುಲಿ ರೆಗ್ಯುಲೇಷನ್ ಪ್ರಕಾರ ನೋಡ್ಬಿಟ್ಟು ಹಾಕ್ಬೇಕು, ಆದ್ರೆ ಅವಶ್ಯಕತೆ ಇತ್ತಿಲ್ಲ. ಯಾವಾಗ್ಲೂ ಪಿ ಎಚ್ ಒಂದ್ ಮಾದ್ರಿ ಸೆಲ್ಫ್ ಮೇಂಟೆನೆನ್ಸ್ ಆಗ್ತಾ ಇತ್ತು. ನಾವು ಆರ್ಗ್ಯಾನಿಕ್ ಹಾಕಿದ್ಮೇಲೆ ಸಹ ಹಾಗೇನೆ ಪಿ ಎಚ್ ಒಂದ್ ಮಾದ್ರಿ ಸ್ಟೇಬಲ್ ಆಗಿದೆ, ದೊಡ್ಡ ವೇರಿಯೇಷನ್ ಇಲ್ಲ, ಏನಿಲ್ಲ. ಸರಿನೇ. ಮಣ್ಣಿನ ಫಲವತ್ತತೆ ಬಹಳ ಮುಖ್ಯ ಯಾವುದೇ ಬೆಳೆಗೆ. ಹೌದು, ಅದಕ್ಕಾಗಿ ಹತ್ತತ್ರ ಇಪ್ಪತ್ ಇಪ್ಪತ್ತೆರಡು ಇಪ್ಪತ್ನಾಲ್ಕು ನಾಡ ತಳಿ ಹಸುಗಳನ್ನ, ಮಲೆನಾಡು ಗಿಡ್ಡ ಹಸುಗಳನ್ನ ಇಟ್ಕೊಂಡಿದ್ರಿ. ಇಷ್ಟೊಂದು ಹಸುಗಳನ್ನ ಸಾಕ್ಲಿಕ್ಕೆ ವ್ಯವಸ್ಥೆ ಏನು ಮಾಡ್ಕೊಂಡಿದ್ರಿ? ಜನರ ಒಂದು ಪಾಲ್ಗೊಳ್ಳುವಿಕೆ ಇದ್ರ ಬಗ್ಗೆ ಹೇಳಿ. ಒಬ್ರೇ ಯೂಸ್ ಮಾಡೋದು ನಾವು, ಹಸುವಿನ ಮೇಯಿಸ್ಲಿಕ್ಕೆ ನೋಡ್ಕೊಳ್ಲಿಕ್ಕೆ ಸಾಯಂಕಾಲ ಬೆಳಿಗ್ಗೆ ಇನ್ನೊಬ್ಬರು ಬಂದು ಸ್ವಲ್ಪ ಸಹಾಯ ಮಾಡ್ತಾರೆ. ಆದ್ರೆ ಈ ವರ್ಷದಿಂದ ನಾವು ನೋಡ್ತಾ ಇದೀವಿ, ಜನರು ಇಲ್ಲದೆ ಒಂದು ಜಾಗ ಎನ್ಕ್ಲೋಸ್ ಮಾಡಿ ಅಲ್ಲೇ ಬಿಡ್ಲಿಕ್ಕೆ ಒಂದು ಐಡಿಯಾ ಇದೆ. ಅದು ವರ್ಕ್ ಆಗುತ್ತೆ ಅಂತ ಗೊತ್ತಿಲ್ಲ, ಅದು ಟ್ರೈ ಮಾಡ್ತಾ ಇದೀವಿ. ಮತ್ತೆ ವಾಪಸ್ ತಂದು ಕೊಟ್ಟಿಗೆಗೆ ಸೇರಿಸೋದು, ಅದೇ ಕೆಲಸ ಇರೋದು ಅವ್ರದ್ದು. ಕೆಲವೊಂದ್ ಕಡೆಗೆ ಕಾಡಿಗೆ ಬಿಟ್ಬಿಡ್ತಾರೆ, ಅವಟ್ಗೆ ಹೋಗಿ ಮೇದ್ಕೊಂಡು ಬರ್ತವೆ, ಆಮೇಲೆ ಬಂದ್ಮೇಲೆ ಕೂಡಿ ಹಾಕೋದು. ಇಲ್ಲಿ ಆತರ ಸಾಧ್ಯತೆಗಳ ಬಗ್ಗೆ ಆಲೋಚನೆ ಮಾಡಿಲ್ವಾ? ಅಥವಾ ಕಾಡಿಗೆ ಹೋದ್ರೆ ಕಷ್ಟ ಅಂತ ಹೇಳ್ತೀರಾ? ಏನಾದ್ರೂ ಕಾಡು ಪ್ರಾಣಿಗಳು ತೊಂದರೆ ಕೊಡ್ತಾವ್ ಅಂತ ಹೇಳ್ತಾರೆ, ಹೇಗೆ? ನಮ್ಮ ಐಡಿಯಾದಲ್ಲಿ ಅದು ರಿವರ್ಸ್. ನಮ್ದು ಹಸು ಫುಟ್ ಅಂಡ್ ಮೌತ್ ಡಿಸೀಸ್ ಇದ್ರೆ ಆ ಕಡೆ ಹೋಗಿ ಬೈಸನ್ಗೆಲ್ಲ ಪಾಸ್ ಆಗೋದು ಬೇಡ ಅಂತ ನಾವು ಬಿಡೋದಿಲ್ಲ. ಮತ್ತೆ ಕಾಡಿರೋದು ಕಾಡು ಪ್ರಾಣಿ, ನಮ್ದು ಹಸು ಇರೋದು ನಮ್ ಕಡೆ ನೋಡ್ಕೊಳ್ಲಿಕ್ಕೆ. ಅದೇ ನಂದ ಅಭಿಪ್ರಾಯ, ಅದಕ್ಕೇನೆ ನಮ್ ತೋಟದಲ್ಲಿ ನೋಡಿರೋದು ಗದ್ದೆಗೆ ಬಿಡೋದು. ಮತ್ತೆ 22 ಹಸುಗೆ ಆಕ್ಚುಲಿ ಮಾಬ್ ಗ್ರೇಸಿಂಗ್ ಕಾನ್ಸೆಪ್ಟ್ ಯೂಸ್ ಮಾಡಿದ್ರೆ ಅಷ್ಟೇನು ದೊಡ್ಡ ಏರಿಯಾ ಬೇಡ. ಆಕ್ಚುಲಿ ಚಿಕ್ಕ ಏರಿಯಾ ಮಾಡಿಕೊಂಡು ಡೈಲಿ ಮೂವ್ ಮಾಡ್ಕೊಂಡಿದ್ರೆ ಹುಲ್ಲು ಸಾಕಾಗುತ್ತೆ, ಎಲ್ಲ ಸಾಕಾಗುತ್ತೆ. ಹಸಿರು ಹುಲ್ಲು, ಒಣ ಹುಲ್ಲನ್ನ ಕೊಡ್ತೀರ? ಒಣಗಿದು ಹುಲ್ಲು ನಾವು ಕೊಡ್ತೀವಿ, ಆದ್ರೆ ಹಸು ಹುಲ್ಲು ಏನ್ ಮೇಯಿಸ್ತಾರೆ ಅಷ್ಟೇ. ರಾತ್ರಿ ಹೊತ್ತು ಏನು ಹಾಕಕ್ ಹೋಗಲ್ವಾ? ಇಲ್ಲ, ಸಾಯಂಕಾಲ ತನಕ ಏನ್ ತಿನ್ಕೊಂಬರ್ತೋ ಅಷ್ಟೇ ಮುಗಿತು. ಒಂದೊಂದು ಹಸುಗೆ ಸ್ವಲ್ಪ ಹುಲ್ಲು ಕೊಡ್ತಾರೆ ಒಣಗಿದು. ಸರಿನೆ ಸರಿನೆ. ವರ್ಷಕ್ಕೆ ಈ ಸಗಣಿಯಿಂದ ಮಾಡಿದ ಸಾವಯವ ಗೊಬ್ಬರ ಎಷ್ಟು ಆಗ್ತದೆ? 30 ಟನ್ ಬರ್ಬೋದು ಅಂತ. ಜಾಸ್ತಿನಾಗುತ್ತೆ? ಜಾಸ್ತಿ ಆಗುತ್ತೆ. ಒಟ್ಟು ನಿಮ್ಮಲ್ಲಿಗೆ ಪೂರ್ಣ ಬಳಕೆ ಆಗುತ್ತೆ? ಹೌದು. ಈ ಕಡೆ 70 ಎಕರೆ ಪ್ರದೇಶಕ್ಕೂ ಹಾಕ್ತೀರಿ, 30 ಎಕರೆಗೂ ಹಾಕೊಳ್ತೀರಾ, ಹೇಗೆ? ಅದ್ ನೋಡ್ತೀವಿ. ಈಗ 30 ಎಕರೆ ಕವರ್ ಆದ್ಮೇಲೆ ಎಕ್ಸ್ಟ್ರಾ ಇದ್ರೆ ಬಾಕಿ ಇದಕ್ಕೆ ಸಹ ಹಾಕ್ತಿವಿ. 30 ಎಕರೆ ಪ್ರದೇಶಕ್ಕೂ ಪ್ರತಿ ವರ್ಷ ಕೊಡ್ತೀರಾ? ಪ್ರತಿ ವರ್ಷ ಕೊಡ್ತಾ ಇದೀವಿ. ವರ್ಷ ವರ್ಷ ಅದು ನಿಲ್ಸೋದಿಲ್ಲ, ಆದ್ರೆ ಹೇಳಿದ ತರ ನಾವು ಪ್ರಾಕ್ಟೀಸ್ ಚೇಂಜ್ ಮಾಡ್ಲಿಕ್ಕೆ ನೋಡ್ತಾ ಇದೀವಿ. ಸರಿನಾ ಸರಿನಾ. ಕಾಂಪೋಸ್ಟ್ ಇಲ್ಲದೆ ಮಾಡ್ಲಿಕ್ಕೆ ಆಗುತ್ತಾ ಅಂತ ಪ್ರಯತ್ನ ಪಡ್ತಾ ಇದೀವಿ. ಜರ್ಮನಿಗೆ ನಿಮ್ಮ ಕಾಫಿ ಹೋಗುತ್ತೆ, ರಫ್ತು ಮಾಡ್ತೀರಿ, ಇಲ್ಲಿಯ ಬೆಲೆಗೂ ಅಲ್ಲಿಯ ಬೆಲೆಗೂ ಮತ್ತೆ ಅಲ್ಲಿಯ ಖರೀದಿ ಮಾಡಿರೋ ಅಭಿಪ್ರಾಯ ಹೇಗಿದೆ? ಮೇನ್ ಇದು ಒಂದು ಆರ್ಗ್ಯಾನಿಕ್, ಅವ್ರಿಗೆ ಆರ್ಗ್ಯಾನಿಕ್ ಅಲ್ಲಿ ಇಂಟ್ರೆಸ್ಟ್ ಇದೆ. ಆದ್ರೆ ಜಸ್ಟ್ ಆರ್ಗ್ಯಾನಿಕ್ ಆಗಿ ನಾವು ಸೇಲ್ ಮಾಡ್ತಾ ಇಲ್ಲ, ನಮ್ದು ಕಾಫಿ ಟೇಸ್ಟ್ ಸಹ ನಾವು ಕಪ್ಪಿಂಗ್ ಮಾಡಿ ಚೆಕ್ ಮಾಡಿ ಮತ್ತೆ ಸೇಲ್ ಮಾಡೋದು. ಅದಕ್ಕೆ ಕಾಫಿ ಟೇಸ್ಟ್ ಸಹ ಚೆನ್ನಾಗಿದೆ ಮತ್ತೆ ಆರ್ಗ್ಯಾನಿಕ್ ಸಹ ಇದೆ, ಎರಡು ಇದ್ರಿಂದನೇ ಅವರು ವರ್ಷ ವರ್ಷ ನಮ್ಮ ಹತ್ರ ಬರೋದು. ಎಷ್ಟು ವರ್ಷಗಳಿಂದ ಜರ್ಮನಿಗೆ ಕಳಿಸ್ಕೊಡ್ತಾರೆ? 12 ವರ್ಷ ಮೇಲೆ ಆಗಿದೆ. ಸುಮಾರಾಗಿ ಎಷ್ಟು ಹೋಗುತ್ತೆ? 30 ಎಕರೆಯಲ್ಲಿ ಬೆಳೆದದ್ದು ಹೋಗುತ್ತಾ? ಅವರೆಲ್ಲ ಇಸ್ತಾರೆ. ಏನು ಸಮಸ್ಯೆ ಇಲ್ಲ? ಏನು ಸಮಸ್ಯೆ ಇಲ್ಲ. ಮತ್ತೆ ನೀವು ಅಂದ್ಕೊಂಡದ್ಕಿಂತ ಒಳ್ಳೆ ಧಾರಣೆಯೂ ಸಿಕ್ಕಿದೆ, ಬೆಲೆನೂ ಸಿಕ್ಕಿದೆ ಅಲ್ವಾ? ಹೌದು. ನಾವೇನ್ ಮಾಡ್ತೀವಿ ಅಂತಂದ್ರೆ 3 ವರ್ಷಕ್ಕೆ ಒಂದ್ಸಲ ರೇಟ್ ಫಿಕ್ಸ್ ಮಾಡ್ತೀವಿ, ಆ ರೇಟ್ ಅವ್ರು ಕೊಡ್ತಾರೆ ಒಂಥರ ಕಾಂಟ್ರಾಕ್ಟ್ ತರ. ಮಾರ್ಕೆಟ್ ಫುಲ್ ಕಡಿಮೆ ಆದ್ರೂ ಅವ್ರು ಅದೇ ರೇಟ್ ಕೊಡೋದು. ಅದಕ್ಕೆ ಪ್ರೀಮಿಯಂ 1 ವರ್ಷ ಜಾಸ್ತಿ ಆಗುತ್ತೆ, 1 ವರ್ಷ ಕಡಿಮೆ ಆಗುತ್ತೆ. ಈಗ ತಾವ್ ಹೇಳಿದ್ರಿ 1 ಎಕರೆಗೆ 400-500 ಕೆಜಿ ಪೂರ್ಣ ರೋಸ್ಟ್ ಮಾಡ್ಲಿಕ್ಕೆ ಸಿದ್ಧವಾಗಿರುವ ಹಂತಕ್ಕೆ ಬಂದಿರುವ ಬೆಳೆಯನ್ನ ಹೊರಗಡೆ ದೇಶಕ್ಕೆ ಕಳಿಸ್ತದ್ರಿ. ಹಾಲಿ 4-6 ವರ್ಷಗಳ ಒಂದು ಪ್ರಸ್ತುತ ಪರಿಸ್ಥಿತಿನ ನೋಡ್ಕೊಂಡ್ರೆ, ಖರ್ಚು ವೆಚ್ಚಗಳನ್ನ ಗಮನಿಸ್ಕೊಂಡ್ರೆ ಏನ್ ಅನ್ಸುತ್ತೆ? ನಮ್ದು ಮೇನ್ ಚಾಲೆಂಜ್ ಏನಾಗುತ್ತೆ ಅಂತಂದ್ರೆ ಲೇಬರ್, ಎಲ್ಲ ಎಸ್ಟೇಟ್ ಅಲ್ಲಿ ಅದೇ ಮೇನ್ ಕಾಸ್ಟ್. ಅದನ್ನ ನಾವು ಕಡಿಮೆ ಮಾಡದಿದ್ರೆ ಇನ್ನು ಪ್ರಾಬ್ಲಮ್ ಆಗುತ್ತೆ, ಇನ್ನು ಮುಂದೆ ಜನರು ಸಿಗೋದಿಲ್ಲ, ಕಷ್ಟ ಆಗುತ್ತೆ. ನಾವು ಏನಾದ್ರೆ ಮಾಡಿ ಆ ಕಾಸ್ಟ್ ನ ನಾವು ಕಡಿಮೆ ಮಾಡ್ಲೇಬೇಕು. ನಮ್ ಪ್ರಾಕ್ಟೀಸ್ ಚೇಂಜ್ ಮಾಡ್ಬೇಕಾದ್ರೆ ಮಾಡ್ಬೇಕು. ನಾವು ಹೇಳಿದ ತರ ಕಾಂಪೋಸ್ಟ್ ಹಾಕೋ ಬದಲು ಬೇರೆ ಏನಂತಾರೆ ಮಾಡಿ ಸ್ಪ್ರೇಗಳು ಮಾಡಿ ಕವರ್ ಮಾಡ್ಲಿಕ್ಕೆ ಆಗುತ್ತಾ ಆ ಡಿಫಿಷಿಯನ್ಸಿನ? ಇಲ್ಲೋದ್ರೆ ಕನ್ವೆನ್ಷನಲ್ ಅಗ್ರಿಕಲ್ಚರ್ ಆದ್ರೆ ಡ್ರಿಪ್ ಇರಿಗೇಷನ್ ಸಿಸ್ಟಮ್ ತರೋದ ಆತರ ಏನಾದ್ರೆ ಮಾಡ್ಲೇಬೇಕಾಗುತ್ತೆ. ಸೇಮ್ ಸಿಸ್ಟಮ್ ಫಾಲೋ ಮಾಡ್ಕೊಂಡು ಹೋದ್ರೆ ಡೆಫಿನೆಟ್ಲಿ ನನ್ನ ಪ್ರಕಾರ ತೊಂದರೆ ಆಗುತ್ತೆ ಅಂತ. ಮೊದಲೆಲ್ಲ ಗಂಜಲವನ್ನು ಸಿಂಪಡಣೆ ಮಾಡ್ತಾ ಇದ್ರೆ ಕಾಫಿಗೆ? ಹೌದು, ಆದ್ರೆ 2 ವರ್ಷದಿಂದ ಅದು ಚೇಂಜ್ ಆಗಿದೆ. ಈಗ ಕೆಳಗಡೆ ರೂಟ್ ಸಿಸ್ಟಮ್ಗೆನೆ ಹಾಕ್ತಾ ಇರೋದು, ರೆಗ್ಯುಲೇಷನ್ ಚೇಂಜ್ ಆಗಿದೆ. ಅದರಿಂದ ಯಾಕಂತೆ ಯಾಕೆ ಅಂತ ಗೊತ್ತಿಲ್ಲ, ಆದ್ರೆ ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ, ಅದು ಮಾಡಬಾರ್ದು ಅಂತ ಹೇಳಿದ್ದಾರೆ. ಸಗಣಿ ಗೊಬ್ಬರ ಅಥವಾ ಕಾಂಪೋಸ್ಟ್ ಗೊಬ್ಬರ ಅಲ್ದಲನ್ನ ಇನ್ನು ಬೇರೆ ಹಿಂಡಿ ಗೊಬ್ಬರಗಳನ್ನು ಕೊಡೋದು ಅಥವಾ ಬೇರೆ ಮೂಲದ ಪದಾರ್ಥಗಳ ಪೂರೈಕೆಗೂ ಏನಾದ್ರೂ ಗಮನ ಹರಿಸಿದ್ರೆ ಹೇಗೆ? ಇಲ್ಲ, ನಾವು ಆತರ ಮಾಡೋದಿಲ್ಲ, ನಾವೇ ಕಾಂಪೋಸ್ಟ್ ಮಾಡೋದು. ಸಗಣಿ ಮತ್ತೆ ಕಾಫಿ ಹಸ್ಕು ಸೊಪ್ಪು ಅದೆಲ್ಲ ಮಿಕ್ಸ್ ಮಾಡಿ ನಾವು ಕಾಂಪೋಸ್ಟ್ ಮಾಡೋದು, ಅದನ್ನೇ ನಾವು ಉಪಯೋಗಿಸೋದು. ಬೇರೆ ಹೊರಗೆಯಿಂದ ನಾವು ಆತರ ಈಸೋದಿಲ್ಲ. ತೋಟದಲ್ಲಿ ಎಂತೆಂತ ಮರಗಳಿದಾವೆ? ಎಲ್ಲ ಕಾಡು ಮರ ಮಿಕ್ಸ್ ಇದೆ. ಸಿಲ್ವರ್ ಸಿಲ್ವರ್ ಇದೆ, ಬಹಳ ಕಡಿಮೆ ಇದೆ. ನಾವು ಮೋಸ್ಟ್ ಸಿಲ್ವರ್ನ ತೆಗೆದು ಬಿಟ್ಟಿದೀವಿ. ಈಗ ಮೇನ್ಲಿ ಇರೋದು ಕಾಡು ಮರಗಳು. ಮತ್ತೆ ದೊಡ್ಡ ವ್ಯತ್ಯಾಸ ಇದೆ, ಒಂದೊಂದು ಬ್ಲಾಕ್ ಅಲ್ಲಿ 200 ಮರ ಇದೆ ಒಂದ್ ಏಕರಿಗೆ, ಒಂದೊಂದು ಬ್ಲಾಕ್ ಅಲ್ಲಿ 50 ಮರ ಇದೆ. ಯಾವ್ದು ಬೆಸ್ಟ್ ಸಿಸ್ಟಮ್ ಫಾಲೋ ಮಾಡ್ಲಿಕ್ಕೆ ಅಂತ ನಾವು ಪ್ರಯತ್ನ ಪಡ್ತಾ ಇದೀವಿ. ವರ್ಷ ವರ್ಷಕ್ಕೂ ನಾವು ಗಮನಿಸ್ತಾ ಹೋದ್ರೆ, ವಿಶ್ಲೇಷಣೆ ಮಾಡ್ತಾ ಹೋದ್ರೆ ಏನೇನು ಅನಿಸುತ್ತೆ? ಸಿಗುವ ಬೆಲೆ, ಆಗುವ ಖರ್ಚು ಮತ್ತು ನಿಸರ್ಗದ ವ್ಯತ್ಯಾಸಗಳು, ಇದನ್ನೆಲ್ಲ ಗಮನಿಸಿನೂ ಕೆಲವರು ಯೋಚನೆ ಮಾಡ್ತಾರೋ, ಸಾಕು ಇನ್ನೇನು ಬೇಡ, ನಮಗೆ ಅಷ್ಟು ಲಾಭ ಆಗೋದಿಲ್ಲ ಅಂತ ಅನ್ಕೊಂಡು ಮತ್ತೆ ಯಥಾರೀತಿ ಹಿಂದಿನ ಪದ್ಧತಿಗೆ ಬಂದ್ಬಿಡ್ತಾರೆ. ನೀವು 17 ವರ್ಷಗಳಿಂದ 30 ಎಕರೆಯಲ್ಲಿ ರಾಸಾಯನಿಕ ಗೊಬ್ಬರಗಳನ್ನು ಬಳಸ್ತಲನೇ ಕಾಫಿಯನ್ನ ಕಾಳು ಮೆಣಸನ್ನ ಬೆಳೀತಿರುವ ಹಿನ್ನೆಲೆಯಲ್ಲಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಈಗ ಕೆಲವರು ಹೇಳ್ತಾರೆ, ಇಲ್ಲ ಸಾವಯವ ಅಥವಾ ಜೈವಿಕ ಪದ್ಧತಿಯಲ್ಲಿ ಕಾಫಿಯನ್ನು ಬೆಳೀಲಿಕ್ಕೆ ಆಗೋದಿಲ್ಲ, ಅದು ಲಾಭದಾಯಕನೂ ಅಲ್ಲ, ಅನವಶ್ಯಕವಾಗಿ ಹೊರೆ ಆಗ್ತದೆ ಅನ್ನೋ ಒಂದು ಮಾತನ್ನ ಕೇಳ್ತಾ ಇರ್ತೀವಿ. ನಿಮ್ಮ ಅಭಿಪ್ರಾಯ? ಕಷ್ಟ ಇದೆ, ಅದೇನು ಸುಲಭದ ಕೆಲಸ ಅಲ್ಲ, ಎಲ್ಲರಿಗೆ ಮಾಡ್ಲಿಕ್ಕೆ ಆಗೋದಿಲ್ಲ. 15 ವರ್ಷ ಆಗಿ ನಾವು ಇನ್ನೂ ಸಿಸ್ಟಮ್ನ ಚೇಂಜ್ ಮಾಡ್ತಾ ಇದೀವಿ, ಇದೇ ಸಿಸ್ಟಮ್ ವರ್ಕ್ ಆಗುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಇನ್ನೂ ರಿಸರ್ಚ್ ಬೇಕು, ಇನ್ನೂ ಟೈಮ್ ಬೇಕು, ಇನ್ನು ಎಕ್ಸ್ಪೀರಿಯನ್ಸ್ ಬೇಕು ಅದ್ರ ಮೇಲೆ. ಇದು ಮಾಡಬಹುದು, ಮಾಡ್ಲಿಕ್ಕೆ ಆಗೋದಿಲ್ಲ ಅಂತಲ್ಲ, ಯಾವ ಸಿಸ್ಟಮ್ ಫಾಲೋ ಮಾಡಬೇಕು, ಹೇಗೆ ಫಾಲೋ ಮಾಡಬೇಕು ಅಂತ ಕಂಡುಹಿಡಿಬೇಕು ಅಷ್ಟೇ ಅಲ್ವಾ. ಯಾಕೆಂದ್ರೆ ಕಾಫಿ ಬಿಟ್ರೆ ಬೇರೆ ಇದ್ರಲ್ಲಿ ಆರ್ಗ್ಯಾನಿಕ್ ಮಾಡ್ತಾ ಇದ್ದಾರೆ, ಸುಮಾರು ಜನರು ಬೇರೆ ಬೇರೆ ಇದನ್ನ ಬೆಳೆಸ್ತಾ ಇದ್ದಾರೆ, ಸಕ್ಸಸ್ಫುಲಿ ಬೆಳೆಸ್ತಾ ಇದ್ದಾರೆ. ಮಾಡಬಹುದು, ಏನ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಯಾವುದು ಇಲ್ಲ ಇಲ್ಲಿ. ನಿಮ್ಮ ಶ್ರೀಮತಿಯವರಲ್ಲಿ ಅವರು ಅವರ ಸಹಭಾಗಿತ್ವ ಕೃಷಿಯಲ್ಲಿ ಹೇಗಿದೆ? ಈ ಕಡೆ ಹಸುಗಳ ಒಂದು ಆರೈಕೆ ಅಥವಾ ಕಾಫಿ ತೋಟದ ನಿರ್ವಹಣೆ ಇದೆಲ್ಲ? ಆಕ್ಚುಲಿ ಅವ್ರದ್ದು ಬೇರೆ ಕಂಪನಿನೇ ಇದೆ, ಅವರು ಕೃಷಿಗೆ ಸೇರೋದಿಲ್ಲ. ಅವರು ಬಟ್ಟೆದು ಕಂಪನಿ ಮಾಡಿಕೊಂಡು ಅವರು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ. ಅಲ್ಲ, ಆದ್ರೂ ಸ್ವಲ್ಪನಾದರೂ ಗಮನಿಸ್ತಾರೆ, ಕೈ ಜೋಡಿಸ್ತಾರೆ, ಸಹಕರಿಸ್ತಾರೆ ಅಲ್ವಾ? ಇರುತ್ತೆ, ಅದು ಗೊತ್ತಾಗೋದಿಲ್ಲ. ಅವರು ಹೆಲ್ಪ್ ಮಾಡ್ತಾರೆ, ಆದರೆ ಮೇನ್ಲಿ ಅಡ್ಮಿನಿಸ್ಟ್ರೇಟಿವ್ ಆ ಥರ ಇದರಲ್ಲಿ. ನಿಜ ನಿಜ. ಜರ್ಮನಿಗೆ ನೀವು ಕಳಿಸ್ತಿದ್ದೀರಲ್ಲ, ದುಡ್ಡಿನ ವಿಚಾರದಲ್ಲಿ ಏನು ಲೋಪಗಳಾಗಿರೋದು ಅಥವಾ ಸಮಸ್ಯೆಗಳಾಗಿರೋದಿಲ್ವಾ? ಇಲ್ಲ, ಯಾಕೆಂದ್ರೆ ನಾವು ಸುಮಾರು ವರ್ಷದಿಂದ ಅವ್ರ ಜೊತೆ ಸೇಲ್ ಮಾಡ್ತಾ ಇದೀವಿ, ಅದರಿಂದ ತೊಂದರೆ ಇಲ್ಲ. ಆದ್ರೆ ಮೊದಲ ಸಲ ಮಾಡಬೇಕಾದ್ರೆ ಬೇರೆ ಬೇರೆ ವ್ಯವಸ್ಥೆ ಇದೆ, ಈ ತರ ಇದು ಆಗದ ಹಾಗೆ. ಅದ್ ಮಾಡಬಹುದು, ಬ್ಯಾಂಕಿಗೆ ಹೋಗಿ ಕೇಳಿದ್ರೆ ಅವ್ರಿಗೆ ಹೇಳ್ಕೊಡ್ತಾರೆ ಏನ್ ಮಾಡ್ಬೇಕು ಎಕ್ಸ್ಪೋರ್ಟ್ ಪ್ರಕಾರ. ಚೆನ್ನೈನ ಕೋಟೆ ಹತ್ರ ನಿಮ್ದು ಕಾಫಿ ತೋಟ ಇದೆ, ಮಡಿಕೇರಿಗೆ ಸುಮಾರಾಗಿ ಎಷ್ಟು ದೂರ ಆಗ್ತದೆ? ಒಂದ್ 45 ಕಿಲೋಮೀಟರ್ ಆಗ್ಬಹುದು. ಎಷ್ಟೋ ಜನ ಸಗಣಿ ಗೊಬ್ಬರ ಹಾಕಿದ್ರೆ ಅಷ್ಟಕ್ಕಷ್ಟೇ ಏನು ಲಾಭ ಆಗುದಿಲ್ಲ, ನಾವು ಬೆಳೆಯುವುದಿಲ್ಲ ಅನ್ನೋ ಒಂದು ಹಿನ್ನೆಲೆಯಲ್ಲಿ ನೋಡೋದಾದ್ರೆ, ನೀವು ಒಂದ್ ರೀತಿ ವಿಶೇಷವಾದ ಒಲವು ತೋರಿಸಿದ್ರೆ, ಆಸಕ್ತಿನ ಇಟ್ಕೊಂಡಿದ್ರೆ ಅದನ್ನ ಕಾಪಾಡ್ಕೊಂಡು ಹೋಗ್ತದ್ರಿ. ಇನ್ನು 70 ಎಕರೆಯಲ್ಲಿನೂ ಅತಿಯಾಗಿ ರಾಸಾಯನಿಕಗಳನ್ನು ವಿಷಯಗಳನ್ನು ಬಳಕೆ ಮಾಡೋದಿಲ್ಲ ಅನ್ನೋ ಮಾತನ್ನು ಹೇಳ್ತಾ ಇದ್ರಿ. ಹೌದು, ನಾವು ಬಾಕಿ ಇದರಲ್ಲಿ ಸಹ ಫರ್ಟಿಲೈಸರ್ ಹಾಕ್ತಿವಿ, ಆದ್ರೆ ಪೆಸ್ಟಿಸೈಡ್ ಯೂಸ್ ಮಾಡೋದಿಲ್ಲ, ವೀಡಿಸೈಡ್ ಯೂಸ್ ಮಾಡೋದಿಲ್ಲ, ಮತ್ತೆ ಬೋಡೋ ಯೂಸ್ ಮಾಡೋದು ಬರೀ ಸ್ಪಾಟ್ ಸ್ಪ್ರೇಯಿಂಗ್, ಫುಲ್ ಎಸ್ಟೇಟಿಗೆ ಆತರ ಸ್ಪ್ರೇ ಮಾಡೋದಿಲ್ಲ ನಾವು. ಇದೆಲ್ಲದೂ ನೋಡಿದರೆ, ಬೇರೆಯವರ ತೋಟಗಳು ಅದನ್ನೆಲ್ಲ ಗಮನಿಸಿದರೆ ಏನನ್ಸುತ್ತೆ? ನಿಮ್ದು 100 ಎಕರೆಯ ಒಂದು ಚಿತ್ರಣವನ್ನ, 22 ಹಸುಗಳನ್ನ ಇಟ್ಕೊಂಡಿದ್ದೀರಿ, ರಾಸಾಯನಿಕ ಗೊಬ್ಬರಗಳನ್ನು ಸಂಪೂರ್ಣವಾಗಿ ಬಳಸಲನ್ನ 30 ಎಕರೆಯಲ್ಲಿ ಕಾಫಿ ಬೆಳೆಸಿದ್ರಿ, ಇನ್ನೂ 70 ಎಕರೆಯಲ್ಲಿ ಕನಿಷ್ಠ ಪ್ರಮಾಣದಲ್ಲಿ ಇವುಗಳನ್ನು ಹಾಕೊಂಡು ವಿಷಯಗಳನ್ನ ಬಳಸಲನೆ ಅಲ್ಲಿನ ಪರಿಸರ ಪ್ರಿಯ ತತ್ವಗಳನ್ನ ಪಾಲನೆ ಮಾಡ್ಕೊಂಡು ಹೋಗ್ತದ್ರಿ. ಏನನ್ಸುತ್ತೆ ನಮ್ಮ ಕಾಫಿ ಬೆಳೆಗಾರರಿಗೆ ಅಲ್ದಲನೆ ಬೇರೆಯವರಿಗೆ ಏನು ಹೇಳಕ್ ಇಷ್ಟಪಡ್ತೀರಿ? ಇಲ್ಲ, ಎಲ್ಲರೂ ಮಾಡ್ತಾ ಇದ್ದಾರೆ. ತುಂಬಾ ಕೆಮಿಕಲ್ಸ್ ಯೂಸ್ ಮಾಡಿದ್ರೆ ಡೆಫಿನೆಟ್ಲಿ ಪ್ರಾಬ್ಲಮ್ ಆಗುತ್ತೆ. ನಮಗೆ ಎಷ್ಟು ಬೇಕು ನಾವು ಯೂಸ್ ಮಾಡಿದ್ರೆ ನಮ್ಮ ಖರ್ಚು ಸಹ ಕಡಿಮೆ ಆಗುತ್ತೆ, ಅದು ಮೇನ್. ಎಲ್ಲಾರ್ಗೆ ಆರ್ಗ್ಯಾನಿಕ್ ಮಾಡ್ಬೇಕು ಅಂತ ಏನ್ ಹೇಳ್ತಾ ಇಲ್ಲ, ಆದ್ರೆ ಇದು ನೋಡ್ಬಿಟ್ಟು ಯೂಸ್ ಮಾಡಿದ್ರೆ ಒಳ್ಳೇದು ಅಂತ ಅನಿಸ್ತದೆ. ಕಾಫಿಯಲ್ಲಿ ಪರಿಸರ ಪ್ರಿಯ ತತ್ವಗಳನ್ನ ಪಾಲನೆ ಮಾಡ್ಕೊಂತ ಅದರ ಅನುಭವಗಳನ್ನ ಪಡಿತಾ ಹೊರಗಡೆ ದೇಶಕ್ಕೆ ಉತ್ಪನ್ನ ಕಳಿಸ್ಕೊಡ್ತಾ ತೀರಾ ಹೊರೆ ಮಾಡ್ಕೊಳ್ದಲ್ಲೇ ಏನೋ ಒಂದು ಆತ್ಮತೃಪ್ತಿಯಲ್ಲಿ ಸಾಕ್ತದ್ರಿ. ಹಣವನ್ನೇನು ಕಳ್ಕೊಂಡಿಲ್ಲ, ತುಂಬಾ ಹಣನೂ ಬಂದಿದೆ ಅಂತ ಭಾವಿಸ್ಕೊಳ್ಬೇಕಾಗಿಲ್ಲ. ಆದ್ರೆ ಖರ್ಚು ವೆಚ್ಚಗಳನ್ನ ನಿಭಾಯಿಸಿಕೊಂಡು ತೋಟವನ್ನ ಮುಂದುವರಿಸಿಕೊಂಡು ಹೋಗ್ತಾದ್ರಿ, ಇನ್ನು ಏನೆಲ್ಲ ಬದಲಾವಣೆಗಳನ್ನ ಮಾಡ್ಲಿಕ್ಕೂ ಹೊರಟಿದ್ರಿ. ವಿಶೇಷವಾಗಿ ಸಗಣಿಗಾಗಿ ಸಾವಯವ ಪದಾರ್ಥಗಳನ್ನ ಹೆಚ್ಚಿಗೆ ಮಾಡ್ಲಿಕ್ಕಾಗಿ ನಾಡತಳಿ ಹಸುಗಳನ್ನೇ ನೀವು ಇಟ್ಕೊಂಡಿರೋದು ಒಂದು ಒಳ್ಳೆ ಪ್ರಯತ್ನ. ಈ ಮಲೆನಾಡು ಗಿಡ್ಡ ಹಸುಗಳು 10 ಹತ್ರ 22 ಇದಾವಂತ ಅನ್ಕೊಂಡು ಹೇಳ್ತಾ ಇದ್ರಿ, ಇದನ್ನೇ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ? ಜರ್ಸಿ ಕ್ರಾಸ್, ಇನ್ನು ಬೇರೆ ತಳಿಗಳಿದಾವೆ, ಗೀರ್ ತಳಿ ಇದೆ, ಈ ತರದ ಒಂದು ತಳಿಗಳು ಇದ್ದಾಗ್ಲೂ ಮಲೆನಾಡು ಗಿಡ್ಡ ನಿಮ್ಗೆ ಯಾಕೆ ಇಷ್ಟವಾಯ್ತು? ಎಲ್ಲರ ಪ್ರಕಾರ ನಮ್ದು ಲೋಕಲ್ ಹಸು ಸಗಣಿ ಗೊಬ್ಬರ ಒಳ್ಳೇದು ಜರ್ಸಿ ಹಸುಕ್ಕಿಂತ. ಮತ್ತೆ ಏನ್ ಮೇಂಟೆನೆನ್ಸ್ ಇಲ್ಲ ಹಸುಗೆ, ಕಾಯಿಲೆ ಬರೋದು ಮಳೆಯಲ್ಲಿ ಬಿಟ್ಟರೆ ಸಹ ಏನು ತೊಂದರೆ ಇಲ್ಲ. ಈ ಏರಿಯಾಗೆ ಅಡ್ಯಾಪ್ಟ್ ಆಗಿದೆ ಎಷ್ಟೋ ವರ್ಷದಿಂದ, ಅದಕ್ಕೆ ನಮಗೆ ಏನು ದೊಡ್ಡ ಖರ್ಚು ಬರೋದಿಲ್ಲ ಹಸುವಿಂದ, ಅದಕ್ಕೇ ಯೂಸ್ ಮಾಡ್ತಾ ಇರೋದು. ಆ್ಯಕ್ಚುಲಿ ಇಲ್ಲೇ ಹುಟ್ಟಿ ಬೆಳೆದವ ಎಲ್ಲವೂ? ಎಲ್ಲ ಹುಟ್ಟಿ ಬೆಳೆದಿದ್ದೀವಿ. ಅಂದ್ರೆ ವರ್ಷ ವರ್ಷಕ್ಕೆ ಹೆಚ್ಚಿಗೆ ಆಗ್ತದವೆ? ಸ್ವಲ್ಪ ಪ್ರಮಾಣದಲ್ಲಿ ಕೊಟ್ಟಿದ್ದೀರಾ ಬೇರೆಯವರಿಗೆ? ಕೊಟ್ಟಿದೀವಿ, ಯಾರು ಕೇಳ್ತಾರೆ ನಾವು ಕೊಡ್ತೀವಿ, ಯಾಕೆಂದ್ರೆ ವರ್ಷ ವರ್ಷ ಜಾಸ್ತಿ ಆಗ್ತಾನೆ ಇರ್ತದೆ, ಯಾರು ಬೇಕು ಅವ್ರು ಬಂದು ಈಸ್ತಾರೆ. ಖುಷಿ ಆಯ್ತು ಭರತ್ ಅವರೇ, ಕಾಫಿಯಲ್ಲಿ ಪರಿಸರ ಪ್ರಿಯ ತತ್ವಗಳನ್ನ ಪಾಲನೆ ಮಾಡಿಕೊಂಡು ಏನೆಲ್ಲ ಬದಲಾವಣೆಗಳನ್ನು ಕೈಗೊಂಡು ಮುಂದಾಗುವ ವ್ಯತ್ಯಾಸಗಳನ್ನು ಮಾರ್ಪಾಡು ಮಾಡಲಿಕ್ಕೆ ಹೊರಟಿದ್ದೀರಿ, ಶುಭವಾಗಲಿ. ತಾವು ತಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕೆ ಈ ಸಂದರ್ಭದಲ್ಲಿ ಧನ್ಯವಾದಗಳು, ನಮಸ್ಕಾರ. ಥ್ಯಾಂಕ್ ಯು. ಕೆಳಗರೆ, ಇದುವರೆಗೆ ವಿರಾಜಪೇಟೆ ತಾಲೂಕು ಚೆನ್ನೈನ ಕೋಟೆ ಕೂಪಂಡ ಮುತ್ತಣ್ಣ ಬೆಳ್ಳಿಯಪ್ಪ ಅಲಿಯಾಸ್ ಕೂಪಂಡ ಭರತ್ ಇವರ ಅನುಭವಗಳನ್ನು ಆಲಿಸಿಕೊಂಡ್ರಿ. ಕೂಪಂಡ ಭರತ್ ಅವರು ಪದವಿ ಮಾಡಿಕೊಂಡು ಚೆನ್ನೈನ ಕೋಟೆ ಹತ್ತಿರ 100 ಎಕರೆ ಕಾಫಿ ತೋಟದಲ್ಲಿ 30 ಎಕರೆಯಲ್ಲಿ ರಾಸಾಯನಿಕ ಗೊಬ್ಬರಗಳನ್ನು ವಿಷಗಳನ್ನು ಬಳಸದಲ್ಲೇ ಸಾಗುವಳಿ ಮಾಡ್ತಿದ್ದಾರೆ, ಹೊರಗಡೆ ದೇಶಕ್ಕೂ ಕಳಿಸಿಕೊಡ್ತಿದ್ದಾರೆ. ಇನ್ನು 70 ಎಕರೆಯಲ್ಲಿ ಕನಿಷ್ಠ ಪ್ರಮಾಣದಲ್ಲಿ ರಾಸಾಯನಿಕಗಳನ್ನು ಉಪಯೋಗಿಸಿಕೊಂಡು ವಿಷಗಳನ್ನು ಬದಿಗೆ ಸರಿಸಿ ಸಾಗುವಳಿ ಮಾಡ್ತಿದ್ದಾರೆ. ಅವರ ಸಂಪರ್ಕಕ್ಕೆ ಸಂಖ್ಯೆ ನಿಮಗಾಗಿ 9444513341. ಇವರನ್ನು ಸಂದರ್ಶಿಸಿದವರು ವಿಜಯ್ ಅಂಗಡಿ. ಕೇಳುವರೆ, ಈಗ ಒಂದು ಕೃಷಿ ಗೀತೆ ನಿಮಗಾಗಿ. ರಚನೆ ಡಾಕ್ಟರ್ ವಿಜಯ ಅಂಗಡಿ, ಹಾಡಿದ್ದಾರೆ ಕಡ್ಲೇರ ತುಳಸಿಮೋಹನ್. ಕೃಷಿಗೆ ಬೇಕು ಶ್ರಮ, ಶ್ರಮದಿಂದಲೇ ಶಕ್ತಿ. ಕೃಷಿಗೆ ಬೇಕು ಶ್ರಮ, ಶ್ರಮದಿಂದಲೇ ಶಕ್ತಿ. ಶಕ್ತಿಯಿಂದಲೇ ಸಂಪತ್ತು, ಸಂಪತ್ತಿನಿಂದಲೇ ಶ್ರೇಯಸ್ಸು. ಇದುವೇ ಬದುಕಿನ ಯಶಸ್ಸು, ಇದುವೇ ಬದುಕಿನ ಯಶಸ್ಸು. ಕೃಷಿಗೆ ಬೇಕು ಶ್ರಮ, ಶ್ರಮದಿಂದಲೇ ಶಕ್ತಿ. ಕೃಷಿಗೆ ಬೇಕು ಶ್ರಮ, ಶ್ರಮದಿಂದಲೇ ಶಕ್ತಿ. ಕೃಷಿಯಲ್ಲಿ ನಿತ್ಯವೂ

ಅಲ್ಲಿಂದ 12:30 ಪ್ಯಾಟೆನ ಗಾಂಧಿ ಮೈದಾನದಲ್ಲಿ ನಡೆಸುವ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಯೋಜನೆಗಳ ಫಲಾನುಭವಿಗಳ ಸಮಾವೇಶ ಹಂಗೆ ಮಡಿಕೇರಿ ಮತ್ತು ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರಗಳ ಅಭಿವೃದ್ಧಿ ಕಾಮಗಾರಿಗಳ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ಜಂಬರಲ್ಲಿ ಪಾಲ್ಗೊಳ್ಳುವೆ. ಆಮೇಲೆ ಮಧ್ಯಾಹ್ನ 3:10 ನಾಪೊಕ್ಲು ಬೇತು ಗ್ರಾಮದ ಜನರಲ್ ತಿಮ್ಮಯ್ಯ ಕ್ರೀಡಾಂಗಣದಲ್ಲಿ 23ನೇ ವರ್ಷದ 2022-23 ಸಾಲಿನ ಕೊಡವ ಹಾಕಿ ಉತ್ಸವಕ್ಕೆ ಚಾಲನೆ ಕೊಟ್ಟವೆ. ಮುಖ್ಯಮಂತ್ರಿಗಳ ವಿಶೇಷ ಕರ್ತವ್ಯಾಧಿಕಾರಿಗ ಮಾಹಿತಿ ಕೊಟ್ಟೋಳು. ಜಿಲ್ಲಾಧಿಕಾರಿ ಡಾ ವಿಸಿ ಸತೀಶಾ ಅವರ ಅಧ್ಯಕ್ಷತೆಯಲ್ಲಿ 20 March ಕೈಗಾರಿಕಾ ಸ್ಪಂದನ ಸಭೆ ನಡೆದಿದೆ. ಈ ಸಭೆಯಲ್ಲಿ ಉದ್ದಿಮೆಗಾರರ ತೊಂದರೆ ತಾಪತ್ರೆಯ ಚರ್ಚೆ ಮಾಡಲಾಗಿದೆ. ಕೈಗಾರಿಕೆಗಳ ಬಗ್ಗೆ ಸಮಸ್ಯೆ ಕಂಡುಬಂದಲ್ಲಿ ಲಿಖಿತ ರೂಪದಲ್ಲಿ ಕಾರ್ಯಾಲಯಕ್ಕೆ 18 March ಇಮೇಲ್ ಅಲ್ಲರೆ ಖುದ್ದಾಗಿ ಸಲ್ಲಿಸುವ ಹಂಗೆ ಜಿಲ್ಲಾ ಕೈಗಾರಿಕಾ ಕೇಂದ್ರದ ಜಂಟಿ ನಿರ್ದೇಶಕರು ಮಾಹಿತಿ ಕೊಟ್ಟೋಳು. ಪ್ಯಾಟಿನ ಸಾಯಿ ಸಂಸ್ಥೆ ಕಡೆಯಿಂದ ಅಂತಾರಾಷ್ಟೀಯ ಮಹಿಳಾ ದಿನದ ಪ್ರಯುಕ್ತ 22 March ಹೊತ್ತಾರೆ 10 ಹಾಕಿ ಟರ್ಫ್ ಆಟದ ಮೈದಾನದಲ್ಲಿ ಗೂಡೆಗಳ ಹಾಕಿ ಪೈಪೋಟಿ ನಡೆದಿದೆ. ನಗರಸಭಾ ಅಧ್ಯಕ್ಷರು ಅನಿತಾ ಪೂವಯ್ಯ ಅವು ಚಾಲನೆ ನೀಡುವೆ. ಕೂಡಿಗೆ ಶಾಲೆನ ವಿದ್ಯಾರ್ಥಿಗ ಪಾಲ್ಗೊಳ್ಳುವೆ. ಮಡಿಕೇರಿನ ಸಾಯಿ ಕೇಂದ್ರದ ಮಿನಿ ಉಣ್ಣಿರಾಜ್ ಅವು ತಿಳಿಸಿಯೋಳು. ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ಕಡೆಯಿಂದ 17 March ನಾಳೆ ಹೊತ್ತಾರೆ 10:30 ಮಧ್ಯಾಹ್ನ 2 ಮುಟ್ಟ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿಯಲ್ಲಿ ಚಾಕ್ರಿ ಮೇಳ ನಡೆದಿದೆ. ಈ ಮೇಳಲ್ಲಿ ಮಡಿಕೇರಿನ ಬ್ಯಾರೆ ಬ್ಯಾರೆ ಸಂಸ್ಥೆಗ ಖಾಲಿ ಇದ್ದ ಹುದ್ದೆಗಳಿಗೆ ನೇಮಕಾತಿ ಮಾಡ್ಕೊಂಡವೆ. ಇದರ ಬಗ್ಗೆ ಜಾಸ್ತಿ ಮಾಹಿತಿ ಬೇಕಾರೆ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿಯಿಂದ ಕೇಳಿ ತಿಳ್ಕೊಳ್ಳೋಕೆ ಉದ್ಯೋಗಾಧಿಕಾರಿ ಉಮಾ ಅವು ಮಾಹಿತಿನ ಕೊಟ್ಟೋಳು. ಕರ್ನಾಟಕ ಜೀವವೈವಿಧ್ಯ ಮಂಡಳಿ ಹಂಗೆ ಕರ್ನಾಟಕ ಅರಣ್ಯ ಇಲಾಖೆನ ಕೂಡುಕೂಟಂದ ಕುಶಾಲನಗರ ಹಾರಂಗಿಲಿ ನಾಳೆ ಹೊತ್ತಾರೆ 10 ಜೀವವೈವಿಧ್ಯ ಜಾಗದ ಉದ್ಯಾನ ನಿರ್ಮಾಣಕ್ಕೆ ಭೂಮಿ ಪೂಜೆ ಕಾರ್ಬಾರ್ ನಡೆದಿದೆ. ಶಾಲಾ ಶಿಕ್ಷಣ ಸಾಕ್ಷರತಾ ಮತ್ತು ಕೊಡಗು ಜಿಲ್ಲಾ ಉಸ್ತುವಾರಿ ಮಂತ್ರಿಗ ಬಿಸಿ ನಾಗೇಶ್ ಸೇರಿದಂಗೆ ಕರ್ನಾಟಕ ಜೀವವೈವಿಧ್ಯ ಮಂಡಳಿ ಅಧ್ಯಕ್ಷರು ನಾಪಂಡ ರವಿಕಾಳಪ್ಪನವು ಸೇರಿದಂಗೆ ಇನ್ನು ಬ್ಯಾರೆ ಬ್ಯಾರೆ ಮುಖ್ಯಪಟ್ಟವು ಹಾಜರಿದ್ದವೆ. ಅಮ್ಮತಿ ಹೊಸೂರು ಗೋಣಿಕೊಪ್ಪ ಲೋಕೋಪಯೋಗಿ ರಸ್ತೆನ ಗದ್ದೆ ಮನೆ ಬಾಗಲಿ ಹಾನಿಗೀಡಾದ ರಸ್ತೆ ಮತ್ತೆ ಚರಂಡಿ ರಿಪೇರಿಗೆ ರೂಪಾಯಿ 45 ಲಕ್ಷ ಸರ್ಕಾರದಿಂದ ಮಂಜೂರಾಗಿದ್ದು ಕಾಮಗಾರಿಕೆ ಶಾಸಕ ಕೆಜಿ ಬೋಪಯ್ಯ ಅವು ಭೂಮಿ ಪೂಜೆ ಮಾಡ್ದೋ. ಈ ಸಮಯದಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರಂಗೆ ಗ್ರಾಮಸ್ಥರು ಹಾಜರಿದ್ದೋ. ಜನರಲ್ ಕೆಎಸ್ ತಿಮ್ಮಯ್ಯ ಅವರ 117ನೇ ಹುಟ್ಟಿದ ಹಬ್ಬದ ಪ್ರಯುಕ್ತ 31 ಕೆಎಸ್ ತಿಮ್ಮಯ್ಯ ಅವರ ಪುತ್ತಲಿ ಹಂಗೆ ಹೊಸ ತರಗತಿ ಕೋಣೆಗಳ ಉದ್ಘಾಟನಾ ಕಾರ್ಬಾರ ನಡೆದಿದೆ. ಅಂದು ಹೊತ್ತಾರೆ 10 ಜನರಲ್ ತಿಮ್ಮಯ್ಯ ಪಬ್ಲಿಕ್ ಶಾಲೆಯಲ್ಲಿ ನಡೆಸಲಿದ್ದ ಕಾರ್ಬಾರ್ ಏರ್ ಮಾರ್ಷಲ್ ನಂದಾ ಕಾರ್ಯಪ್ಪ ಉದ್ಘಾಟನೆ ಮಾಡುವೆ. ಇದರ ಅಧ್ಯಕ್ಷನ ಮಂಡುವಂಡ ಪಿ ಮುತ್ತಪ್ಪ ಅವು ವಹಿಸುವೆ. ಈ ಹೊತ್ತುಲಿ ಪದ್ಮಶ್ರೀ ವಿಜೇತೆ ರಾಣಿ ಮಾಚಯ್ಯ ಅವರನ್ನ ಸನ್ಮಾನಿಸಿ ಗೌರವಿಸಲಾದೇತ ಶಾಲೆನ ಪ್ರಾಂಶುಪಾಲರು ಆಡಳಿತ ಮಂಡಳಿಯು ಪ್ರಕಟಣೆಗೆ ಗೊತ್ತು ಮಾಡಿಯೋಳು. ನ್ಯಾಯಾಲಯದ ನಿರ್ದೇಶನದ ಹಂಗೆ 5 ಮತ್ತು 8ನೇ ತರಗತಿ ಮೌಲ್ಯಾಂಕನ ಪರೀಕ್ಷೆ ನಡೆಸಲಾದೆ. 31 ಎಸ್ಎಸ್ಎಲ್ಸಿ ಪರೀಕ್ಷೆ ಹೊತ್ತಾರೆ ಸಮಯದಲ್ಲಿ ನಡೆದಿದೆ. 5 ಮತ್ತು 8ನೇ ತರಗತಿ ಪರೀಕ್ಷೆ ಮಧ್ಯಾಹ್ನದ ಮೇಲೆ ನಡೆಸಲಾದೇತ ಸಾರ್ವಜನಿಕ ಶಿಕ್ಷಣ ಇಲಾಖೆನ ಆಯುಕ್ತರು ಮಾಹಿತಿ ಕೊಟ್ಟೋಳು. ಪ್ರಧಾನಮಂತ್ರಿ ಕಿಸಾನ್ ಪಿಎಸ್ ಕಿಸಾನ್ ಯೋಜನೆಗೆ ಇಕೆವೈಸಿ ಮಾಡ್ಕೊಂಬಕ್ಕೆ ರೈತರು ಇದೇ ತಿಂಗಳ ತಾರೀಖು 21 ತಮ್ಮ ಹತ್ರದ ರೈತ ಸಂಪರ್ಕ ಕೇಂದ್ರ, ನಾಗರಿಕ ಸೇವಾ ಕೇಂದ್ರ ಇಲ್ಲರೆ ಗ್ರಾಮ ಮಟ್ಟದ ಗ್ರಾಮ ಓನ್ ಕೇಂದ್ರಗಳಿಗೆ ಹೋಗಿ ಮಾಡ್ಕೊಂಬಕ್ಕೆ ಕಾಲಾವಕಾಶ ಹುಟ್ಟುತ್ತ ಕೃಷಿ ಇಲಾಖೆನ ಜಂಟಿ ನಿರ್ದೇಶಕರು ತಿಳಿಸಿಯೋಳು. ರಾಜ್ಯದ ಶುರುವಿನ ಕ್ರೀಡಾಶಾಲೆ ಆದ ಕೂಡಿಗೆ ಕ್ರೀಡಾಶಾಲೆಯಲ್ಲಿ 36 ಕಾಲ ಶಿಕ್ಷಕಿಯಾಗಿ ಚಾಕ್ರಿ ಮಾಡುತ್ತಿದ್ದ ಕುಂತಿ ಬೋಪಯ್ಯ ಅವರ ಸೇವಾ ಸಾಧನೆಗೆ ಸಂಬಂಧಪಟ್ಟಂಗೆ ಸಾಕ್ಷ್ಯಚಿತ್ರ ಕುಂತಿ ಟೀಚರ್ 19 ಬಿಡುಗಡೆ ಆದೆ. ಮಡಿಕೇರಿನ ಲಯನ್ಸ್ ಕ್ಲಬ್ ಸಭಾಬಾಡಿಲಿ ಇದೇ ತಿಂಗಳ 19 ಹಿಂಬೊತ್ತು 6 ಆಯೋಜಿತ ಕಾರ್ಬಾರ್ಲಿ ಸಾಕ್ಷ್ಯಚಿತ್ರಣ ಚಿಂತಕರಾಗಿದ್ದ ಡಾ ಎಂ ಪಾಟ್ಕರ್ ಸೇರಿದಂಗೆ ಮತ್ತೆ ಕೆಎಸ್ ದೇವಯ್ಯ ಅವು ಲೋಕಾರ್ಪಣೆ ಮಾಡುವೆ. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ ಸುದ್ದಿ ಜಂಪೆ ಪ್ರಸಾರವಾಯಿತು. ಈಗ ಕೆಲವು ಜಾಹೀರಾತುಗಳು. ಗರ್ಭಿಣಿಯರಲ್ಲಿ ಕಾಣಿಸಿಕೊಳ್ಳುವ ಮಧುಮೇಹವನ್ನು ತಡೆಗಟ್ಟಬಹುದು ಮತ್ತು ನಿಯಂತ್ರಿಸಬಹುದು. ಗರ್ಭಾವಸ್ಥೆಯ ಮಧುಮೇಹ ತಾಯಿ ಮತ್ತು ಮಗುವಿನಲ್ಲಿ ವ್ಯತಿರಿಕ್ತ ಪರಿಣಾಮ ಬೀರುತ್ತದೆ ಮತ್ತು ಜೀವಕ್ಕೆ ಅಪಾಯ ಒಡ್ಡಬಹುದು. ಜಾಗ್ರತೆ: ಮೊದಲ 24-28 ವಾರಗಳಲ್ಲಿ ತಪ್ಪದೆ ರಕ್ತ ಪರೀಕ್ಷೆ ಮಾಡಿಸಿ. ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಗರ್ಭಿಣಿಯರಿಗೆ ರಕ್ತ ಪರೀಕ್ಷೆ ಉಚಿತ. ಗರ್ಭಿಣಿಯರ ಊಟದಲ್ಲಿ ಎಣ್ಣೆ ಮತ್ತು ಕೊಬ್ಬಿನ ಅಂಶವನ್ನು ಕಡಿಮೆ ಮಾಡಿ ಗರ್ಭಾವಸ್ಥೆಯ ಮಧುಮೇಹ ತಡೆಯಿರಿ. ಸಹಜವಾದ ಹೆರಿಗೆಯಿಂದ ಆರೋಗ್ಯವಂತ ಮಗುವನ್ನು ಪಡೆಯಿರಿ. ಪ್ರಕಟಣೆ: ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

ಸರ್ಕಾರ ಹತ್ರ ಬೋರೆ ಬೋರೆ ಯೋಜನೆ ಫಲಾನುಭವಿಯರ ಸಮ್ಮೇಳನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಕೊರವು ಕಾರಿಕೆಲ್ ಮತ್ತೆಂದು ಪದ್ನಟಂಗ್ ಮಡಿಕೇರಿಯ ಗಾಂಧಿ ಪರಂಬಲ ನಡಪ ಸಮ್ಮೇಳನ ಚಾಯೋಳೆ ನಡೆದಪ್ಪನಕ್ಕೆ ಎಲ್ಲಾ ಹಂತದ ಅಧಿಕಾರಿಯಕ್ಕೆ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವ ಬಿಸಿ ನಾಗೇಶ್ ಅವು ಸೂಚನೆ ಕೊಡುತ್ತಿತ್ತು. ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಡೆದ ಸರ್ಕಾರ ಹತ್ರ ಯೋಜನೆ ಫಲಾನುಭವಿಗಳ ತಯಾರು ಮಾಡುವ ಅಂಗ ಸಂಬಂಧಪಟ್ಟನಕ್ಕೆ ಅಧಿಕಾರಿಗಳೊಂದು ಮಾಹಿತಿ ಪಡೆದಿತ್ತು. ಅಂದು ಮುಖ್ಯಮಂತ್ರಿ ಫಲಾನುಭವಿಗಳ ಕೂಡ ಸಂವಾದ ಕಾರ್ಯಕ್ರಮ ನಡೆಸುವ ಅನನೇ ಗಾಂಧಿ ಪರಂಬು ಗ್ರೇಟರ್ ರಾಜ್ಯ ಸೀಟ್ ಕೂಡನಕ್ಕೆ ಸುಮಾರೆಲ್ಲ ಜಾಗದ್ರ ಉದ್ಘಾಟನೆ ಪಿನ್ನ ಶಂಕು ಸ್ಥಾಪನೆ ಕಾರ್ಯಕ್ರಮ ನಡಪ ಅಂದು ಅವು ಅಣ್ಣಿ. ಕೃಷಿ ಮೀನು ತೋಟಗಾರಿಕೆ ಸಹಕಾರ ಪರಿಶಿಷ್ಟ ವರ್ಗದ ಕಲ್ಯಾಣ ಸಮಾಜ ಕಲ್ಯಾಣ ಕಾರ್ಮಿಕ ಅಲ್ಪಸಂಖ್ಯಾತ ಕಲ್ಯಾಣ ಮಹಿಳಾ ಪಿನ್ನ ಮಕ್ಕಳ ಅಭಿವೃದ್ಧಿ ಯುವ ಸಬಲೀಕರಣ ಪಿನ್ನ ಕ್ರೀಡೆ ಡಿ ದೇವರಾಜ ಅರಸು ಅಭಿವೃದ್ಧಿ ನಿಗಮ ಇಂದನೆ ಬೋರೆ ಬೋರೆ ಇಲಾಖೆಯ ಫಲಾನುಭವಿಗಳ ಕೂಟವನ್ನಕ್ಕೆ ಅಧಿಕಾರಿಯಕ್ಕೆ ಮಾಹಿತಿ ಕೊಡುತ್ತಿತ್ತು.